ನಾಗೇಶ್ ಕರೆ. ಬೆಳಗಾವಿ ಸಿಕಂದರಾಬಾದ್ ನೂತನ ರೈಲು ಸಂಚಾರ ಆರಂಭ. ನಾಳೆ ಚಿಕ್ಕಮಗಳೂರು ಉತ್ಸವಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:50:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಈ ಕಾರ್ಯಕ್ರಮಕ್ಕೆ ಕೇಳುಗರು ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827220006. ಸಂಖ್ಯೆ ಮತ್ತೊಮ್ಮೆ 0827220006. ರೈತ ಬಂಧುವರೇ ನಮಸ್ಕಾರ. ಕೇಳುಗರೆ, ಇವತ್ತಿನ ನೇರ ಪ್ರಸಾರದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮಕ್ಕೆ ಆಸಕ್ತರು ಸಂಪರ್ಕ ಮಾಡಿ ಮಾತನಾಡಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಯಾವಾಗಲೂ ಸಂಪರ್ಕ ಮಾಡೋರು ಬೇರೆಯವ್ರಿಗೆ ಅವಕಾಶ ಕೊಡೋ ರೀತಿಯಲ್ಲಿ ಸಹಕರಿಸಿ ಅಂದ್ಕೊಂಡು ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ಕೃಷಿ ಸಿರಿ ಪ್ರತಿ ಮಂಗಳವಾರ ಸಂಜೆ ಬಿತ್ತರವಾಗ್ತಾಯಿದೆ. ನಿಮಗಾಗಿ ಸಂಖ್ಯೆ 0827220006. ನಮಸ್ಕಾರ, ಯಾರು ತಾವು ಹೇಳಿ ಮಾತಾಡಿ. ಕಡಿತವಾಯಿತು, ಸಂಪರ್ಕ ಮಾಡಿ ಶ್ರೋತೃಗಳೇ. 0827220006. ರೈತ ಬಾಂಧವರೇ, ಬರುವ ಗುರುವಾರ ಅಂದರೆ ನಾಡದ್ದು ಬೆಳಗ್ಗೆ 9:05-10 AM ನೇರ ಪ್ರಸಾರದಲ್ಲಿ ಶ್ರೋತೃಗಳೊಡನೆ ಸಂವಾದ, ಹಾಗೆ ವಿಚಾರ ಪ್ರಸ್ತಾಪ. ಕಾಫಿ ಮಂಡಳಿಯ ಉಪನಿರ್ದೇಶಕರಾಗಿರುವ ಚಂದ್ರಶೇಖರ್ ಮತ್ತು ಚಂದ್ರಪ್ಪ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. 24 ನೇರ ಪ್ರಸಾರದಲ್ಲಿ ನಿಮ್ಮೊಡನೆ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವ ಡಾಕ್ಟರ್ ಬಿ ಸಿ ಸತೀಶ್ ಮತ್ತು ಕೊಡಗು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವ ಡಾಕ್ಟರ್ ಆಕಾಶ್ ಅವರು ಭಾಗವಹಿಸಿ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೂ ಸ್ಪಂದಿಸ್ತಿದ್ದಾರೆ. ಕರೆಗಳು ಬರ್ತದವೆ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು? ನಿಮ್ಮ ಹೆಸರು ಇನ್ನೊಂದು ಸಾರಿ? ದೇವಕಿ. ಅವರು ಎಲ್ಲಿಂದ? ಹರಗ ಯಾವ ತಾಲೂಕು ಹೇಳಿ? ಹೌದು. ದೇವಕಿ ಅವರು ಕೃಷಿಕರಲ್ವಾ? ನಿಮ್ಮ ರೇಡಿಯೋ ಸ್ವಲ್ಪ ಸದ್ದು ಕಡಿಮೆ ಮಾಡ್ತೀರಾ? ಮನೆಯಲ್ಲಿ ಯಾರ್ಯಾರು ಇದ್ರಿ? ಎಷ್ಟು ಜಮೀನು ತೋಟ ಇದೆ? ನಾವು ನಾನು ಮತ್ತೆ ನಮ್ಮ ಯಜಮಾನರು ಇಬ್ರು ಮಕ್ಕಳು. ಕಾಫಿ ತೋಟ, ಗದ್ದೆ, ಜಾನುವಾರುಗಳು? ಗದ್ದೆ, ಕಾಫಿ ತೋಟ, ದನಗಳಿದ್ದಾವೆ. ಎಷ್ಟಿದಾವೆ ದನ ಕರುಗಳು? ಉಂಟು. ಎಷ್ಟಿದಾವೆ? ಹಸುಗಳು ಸಾಕೊಂಡಿದ್ದೇನೆ, ಎರಡು ಹಸುಗಳು ಉಂಟು. ಎರಡು ಹಸುಗಳು ಮತ್ತೆ ಎರಡು ಹಾಲು ಕರೀಲಿಕ್ಕೆ ಇದೆ. ಮತ್ತೆ ಹಂದಿ ಸಾಕೊಂಡಿದ್ದೇನೆ. ಓಹೋ, ಹಂದಿ ಎಷ್ಟು ಸಾಕ್ತೀರಿ? ಹಂದಿ ಎರಡಿದೆ, ಒಂದು ನೂರು ಕೆಜಿ ಬರುತ್ತೆ. ಯಾವಾಗ್ಲೂ ಸಾಕೊಳ್ತೀರಿ ನೀವು? ಉಪಯೋಗಿಸ್ಕೊಂಡು ಬೇರೆಯವರಿಗೆ ಕೊಡ್ತೀರಾ? ನಾವು ಅದನ್ನ ಯಾರಿಗಾದ್ರೂ ಸೇಲ್ ಮಾಡ್ತೀವಿ, ಏನಾದ್ರೂ ಮದುವೆ ಕಾರ್ಯಕ್ರಮ ಇದ್ರೆ, ಮತ್ತೆ ಏನಾದ್ರೂ ಫಂಕ್ಷನ್ ಇದ್ರೆ ಕೇಳಿದ್ರೆ ಕೊಡ್ತೇವೆ. ಒಳ್ಳೇದು ಒಳ್ಳೇದು. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಿದ್ರಮ್ಮ? ನಾವು ದಿನಪ್ರತಿ ರೇಡಿಯೋನ ಕೇಳ್ತಾ ಇರ್ತೀವಿ, ಆರು ಗಂಟೆಯಿಂದ ಟೈಮ್ ಇರುವಾಗ ಒಂದು ಎಂಟು ಗಂಟೆ ತನಕ ಕೇಳ್ತೇವೆ. ಒಳ್ಳೇದು. ಗದ್ದೆ ಎಷ್ಟು ಬೆಳಿತೀರಿ? ಗದ್ದೆ ನಾಟಿ ನಮಗೆ ಊಟಕ್ಕೆ ಆದಷ್ಟು ಬೆಳಿತೀವಿ ಅಲ್ವಾ, ಮನೆ ಬಳಕೆಗಾಗುವಷ್ಟು. ಯಾವ ತಳಿ ಬೆಳಿತೀರಿ? ಮತ್ತೆ ಅಲ್ಪ ಸ್ವಲ್ಪ ಮಾರ್ಕೋತೀವಿ. ಯಾವ ತಳಿ ಬೆಳಿತೀರಿ? ನಾವು ಕ್ಯಾಸಕ್ಕಿ. ಕ್ಯಾಸಕ್ಕಿ. ತೋಟ ಎಷ್ಟಿದ್ರಮ್ಮ? ತೋಟ ಸ್ವಲ್ಪ ಕಡಿಮೆ ಇದೆ, ಒಂದು ಎರಡು ಎಕರೆ. ಎರಡು ಮೂರು ಎಕರೆ ಇದೆ ತೋಟ. ಇಷ್ಟರಲ್ಲಿ ನೆಮ್ಮದಿಯಾಗಿದ್ದೀರಲ್ವಾ? ಹಾ, ನೆಮ್ಮದಿಯಲ್ಲಿ ಇದ್ದೇವೆ. ನಾವು ನಮ್ಮ ಕೆಲಸ ಮಾಡಿಕೊಂಡು ಮತ್ತೆ ಕಾಫಿ ತೋಟಕ್ಕೆಲ್ಲ ಜನರು ಮೂವಿ ಹಾಳು ಮಾಡ್ಕೋತೀವಿ. ಸರಿನೇ. ಜನರೆಲ್ಲ ಸೇರಿ ಕಾಫಿ ತೋಟಕ್ಕೆ ಕಟ್ಟಡ ಮತ್ತೆ ಹಣಕುಯ್ಯೋದು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ. ಒಳ್ಳೇದು ನೋಡಿ, ಹಂಗಿರೋದ್ರಿಂದ ಕೆಲಸ ಆರಾಮಾಗಿ ಆಗ್ತದೆ, ಮತ್ತೇನು ಹೊರೆ ಅನ್ಸಲ್ಲ, ಆರಾಮಾಗಿ ಆಗ್ತದೆ. ಒಳ್ಳೇದು ಒಳ್ಳೇದು ಒಳ್ಳೇದು, ಖುಷಿ ಆಗ್ತದೆ. ಸಮಸ್ಯೆ ಸಮಸ್ಯೆ ಅಂತ ಅಂದ್ಕೊಂಡು ಸುಮ್ಮನಿರೋದಕ್ಕಿಂತ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದು ಅಲ್ವಮ್ಮ? ಹೌದು, ಒಂದು ನೆಮ್ಮದಿ ಸಿಕ್ಕಿದೆ, ಮತ್ತೆ ಒಂದು ಮನೆಯಲ್ಲಿ ಏನೋ ಒಂದು ಏನಾದ್ರು ಕಷ್ಟಗಳಿದ್ರೆ ನಾವು ಹಂಚಿಕೊಂಡು ಇರ್ತೀವಿ ಅದೆಲ್ಲ ಒಂದು ನಿಜ ಆಗ್ತದೆ. ಅರೇಬಿಕಾ ಬೆಳಿತೀರಾ? ರೋಬಸ್ಟ್ ಆಗ್ತದೆ. ಬೇರೆಯವ್ರ ಜೊತೆ ಹಂಚಿಕೊಂಡು ಮಾತಾಡುವಾಗ ನಮ್ದು ಒಂದು ಏನಾದ್ರೂ ಕಷ್ಟ ಸುಖಗಳನ್ನು ಹಂಚ್ತೇವಲ್ಲ, ಆಗ ನಿವಾರಣೆ ಆಗುತ್ತೆ. ಹೌದು, ಸಮಾಧಾನ ಆಗುತ್ತೆ. ಅರೇಬಿಕಾ ಬೆಳಿತೀರಾ ರೋಬಸ್ಟ್ ಬೆಳಿತೀರಾ? ರೋಬಸ್ಟ್ ಅಲ್ಲ, ಅರೇಬಿಕಾ. ಅರೇಬಿಕಾನೇ ಹೆಚ್ಚು ಅಲ್ವಾ? ಯಾವ್ದು ತಳಿ ಅಂತ ಅನ್ಕೊಂಡು ಅರೇಬಿಕಾದಲ್ಲಿ? ಚಂದ್ರಗಿರಿ ಹಾಕೊಂಡಿದ್ರ ಕಟುವಾಯಿ? ಚಂದ್ರಗಿರಿ ಚಂದ್ರಗಿರಿ ಕಡಿಮೆ ಸ್ವಲ್ಪ. ಈಗ ಒಟ್ಟು ಎಷ್ಟು ಚೀಲ ಸಿಗುತ್ತೆ ನಿಮ್ಗೆ ಕಾಫಿ? ನಮಗೆ ಇವತ್ತ ನಾವು ಇತ್ತೀಚೆಗೆ ಮಾಡಿರೋದು ಒಂದು ಹತ್ತು ಹನ್ನೊಂದು ಚೀಲ ಆಗಿದೆ ಅಷ್ಟೇ. ಬೇಳೆನ ಉಂಡೆನ? ಬೇಳೆ ಬೇಳೆ ಬೇಳೆ. ಅಲ್ಲೇ ಪಲ್ಪ್ ಮಾಡಿಸ್ಕೊಳ್ತೀರಿ ಅಲ್ವಾ? ಅಲ್ಲ, ಇಲ್ಲೇ ಇದೆ ಹರಗದಲ್ಲೇ ಇದೆ ಪಲ್ಪ್. ಅಲ್ಲೇ ಕೊಟ್ಟು ಪಲ್ಪ್ ಮಾಡ್ಕೊತೀವಿ, ಹರಗದಲ್ಲೇ ಇದೆ. ಒಳ್ಳೇದು ಒಳ್ಳೇದು, ಖುಷಿ ಆಯ್ತು. ನೀವು ನಾಲ್ಕಾರು ಸಾರಿ ಸಂಪರ್ಕ ಮಾಡಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನೋ ಒಂದು. ತುಂಬಾ ಸರಿ ನಾನು ಟ್ರೈ ಮಾಡಿದ್ದೆ, ನನಗೆ ಸಿಗ್ಲಿಲ್ಲ ಫೋನ್ ಅಲ್ವಾ. ಖುಷಿ ಆಗಿದೆ ನನಗೆ ಫೋನ್ ಸಿಕ್ಕಿದ್ರಿಂದ. ಒಳ್ಳೇದು ತಾಯಿ ಒಳ್ಳೇದು. ತುಂಬಾ ಖುಷಿ ಆಗಿದೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು. ಒಂದ್ಸರಿ ಬಂದಿದ್ರಲ್ಲ ಹರಕತ್ತಲ್ಲಿ. ಹೌದು ಹೌದು, ನೀವು ಅವತ್ತಿದ್ರೆ ಮನೆ ದಿನೇಶ್ ಅಣ್ಣ ಅವ್ರು ಅಲ್ಲಿಗೆ ಬಂದಿದ್ರಲ್ಲ. ನೀವಿದ್ರೆ ಅವತ್ತು ನಾವು ಇದ್ವಿ, ಗೊತ್ತಿಲ್ಲ ನಮಗೆ ಅಲ್ಲಿ ನೀವು ಬಂದಿದ್ದು. ಹೌದಲ್ವಾ, ನೋಡಿ ನೋಡಿ. ನಿಮ್ಮ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅವ್ರ ಮನೆಗೂ ನಮ್ಮಲ್ಲಿ. ನಿಮ್ಮ ಸಂಖ್ಯೆನ ಹೇಳ್ಬೋದಾ ಅಮ್ಮ? ನಮ್ದು ಸಂಖ್ಯೆ 87 87 62 62 11 11 13 13 28 20 13 28 28 ಕನ್ನಡದಲ್ಲಿ ಚೆಂದಾಗಿ ಹೇಳಿದ್ರಿ, ಖುಷಿಯಾಯ್ತು ಖುಷಿಯಾಯ್ತು ತಾಯಿ. ಪ್ರಶ್ನೆ ನಿಮಗೆ, ಒಂದು ಪ್ರಶ್ನೆ ಉತ್ತರ ಹೇಳ್ತೀರಿ ಅಂತ ಅಂದ್ಕೊಂಡು ಕೇಳ್ತಿದ್ದೀವಿ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಪ್ರಾಣಿ ಪಕ್ಷಿ ಮರಗಿಡಗಳು ಈ ಥರದ ಹೆಸರುಗಳನ್ನು ಇರುವ ಊರುಗಳನ್ನು ನೋಡಿರ್ಬೋದು, ನೀವು ಕೇಳಿರ್ಬೋದು, ಯಾವುದಾದ್ರೂ ಒಂದೋ ಎರಡೋ ಹೇಳ್ಬೋದಾ? ಈಗ ಉದಾಹರಣೆಗೆ ತುಮಕೂರು ಹತ್ರ ಗುಬ್ಬಿ ಅನ್ಕೊಂಡಿದೆ, ತುಮಕೂರು ಹತ್ರ ಗುಬ್ಬಿ ಅನ್ಕೊಂಡು, ಗುಬ್ಬಿ ಹೆಸರು ಅದು, ಗುಬ್ಬಚ್ಚಿ ಗುಬ್ಬಚ್ಚಿ, ಅದು ಗುಬ್ಬಿ, ಹಾ ಗುಬ್ಬಿ. ಇನ್ನೊಂದು ಕರಡಿ ಅನ್ಕೊಂಡು ತುಮಕೂರು ತಿಪ್ಟೂರು ಹತ್ರ ಒಂದಿದೆ. ಹಾಸನ ತಾಲೂಕಿನಲ್ಲಿ ಮೊಸಳೆ ಅನ್ಕೊಂಡು ಒಂದು ಊರಿದೆ. ಅದೇ ಥರ ಪ್ರಾಣಿ ಪಕ್ಷಿ ಮರಗಿಡಗಳು ಅಥವಾ ಮರಗಿಡಗಳ ಎಲೆಗಳ ಹೆಸರನ್ನು ಇಟ್ಕೊಂಡಿರುವ ಊರುಗಳು ಕೊಡಗಿನಲ್ಲಿ ಇದ್ದಾವೆ. ಯಾವ ಅಂತ ಏನಾದರೂ ಹೇಳ್ಬೋದಾ ಒಂದು ಎರಡು? ಯಾವುದು? ಕುಶಾಲನಗರ. ಕುಶಾಲನಗರ ಹತ್ರ, ಕುಶಾಲನಗರ ಹತ್ರ, ಕುಶಾಲನಗರ ಹತ್ರ. ಹ್ಞೂ, ಅಲ್ಲ ಪಕ್ಷಿ ಪ್ರಾಣಿ ಮರಗಿಡಗಳ ಹೆಸರು ಇರಬೇಕು. ನಾನು ಹೇಳಿದ್ನಲ್ಲ ಈ ಗುಬ್ಬಿ ಒಂದು ಪಕ್ಷಿ ಹೆಸರು ಆ ಊರಿಗಿದೆ. ಆ ಥರ ನೆನಪಾಗ್ತಲ್ಲವಾ? ಓಕೆ, ನೋಡೋಣ ಮುಂದಿನ ಕರೆ. ಮರ್ತು ಹೋಗಿದೆ ಅನ್ನೋದಕ್ಕಿಂತ ಖುಷಿಯಾಗಿದೆ. ಖುಷಿಯಲ್ಲಿ ಖುಷಿಯಲ್ಲಿ ಹೌದು ನೋಡಿ, ಅದೇ ಖುಷಿಯಲ್ಲಿ ಎಷ್ಟೋ ಸರಿ ತಲೆ ಓಡಲ್ಲ, ನಿಂತ್ಕೊಂಬಿಡುತ್ತೆ ತಲೆ. ಹೌದು, ಒಳ್ಳೇದಾಯ್ತುಮ್ಮ. ಆ ಖುಷಿಯಲ್ಲಿ ಕೆಲವೊಂದ್ಸರಿ ನಿಲ್ಬೇಕು ನಮ್ಮ ಆಲೋಚನೆಗಳು ಅಲ್ವಾ, ಓಡಬಾರ್ದು. ಕೆಲವೊಂದ್ಸರಿ ಓಡ್ತವೆ. ಹೌದು, ಒಳ್ಳೇದಾಗ್ಲಿ. ಇನ್ನೊಂದ್ಸಾರಿ ಆ ಕಡೆಗೆ ಬಂದಾಗ ಭೇಟಿ ಮಾಡೋಣ. ಒಳ್ಳೇದು ತಾಯಿ, ನಮಸ್ಕಾರಮ್ಮ. ನಮಸ್ಕಾರ. ಕೆಳಗರೆ ಸೋಮವಾರಪೇಟೆ ತಾಲೂಕು ಹರಗ ಗ್ರಾಮಕ್ಕೆ ಈ ಹಿಂದೆ ಹೋಗಿದ್ವಿ. ಅಲ್ಲಿ ಸಾಕಷ್ಟು ಜನ ರೇಡಿಯೋ ಕೇಳ್ತಾರೆ, ಒಳ್ಳೆ ರೈತರಿದ್ದಾರೆ, ಕಾಫಿ ಬೆಳೆಗಾರರಿದ್ದಾರೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ, ಕೇಳ್ತಾ ಇದೆಯಾ? ಇಲ್ಲ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ. ಶ್ರೋತೃಗಳೇ ನಮಸ್ಕಾರ, ಯಾರು ತಾವು? ನಮಸ್ಕಾರ, ಯಾರಮ್ಮ? ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡ್ತೀನಿ. ಸರಸ್ವತಿ ಅವರು, ಏನ್ ಕೆಲಸ ಮಾಡ್ತೀರಮ್ಮ? ತೋಟದ ಕೆಲಸ. ಈಗ ಹೌದಾ, ಏನು ತೋಟದ ಕೆಲಸಗಳು ಮಾಡ್ತೀರಿ? ಅಡಿಕೆ, ಈಗ ಅಡಿಕೆ ಉತ್ತು ಸರ್, ಮತ್ತೆ ಅಡಿಕೆ ಗಿಡಕ್ಕೆ ನೀಟ್ ಹಾಕುದು. ಹಾ ಹಾ, ಇಲ್ಲ ಉಂಟು ಸರ್. ಅಲ್ವಾ, ಹಾ, ಅದ್ರ ಕಲೆ ಕಸ ಇದು ಹುಲ್ಲೆಲ್ಲ ಉಂಟಲ್ಲ ಸರ್. ಹೌದು ಹೌದು, ಅದನ್ನೆಲ್ಲ ತೆಗೆದು ನೀಟ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಪ್ರಶ್ನೆ ಕೇಳ್ತಾ ಇದ್ವಿ ಸರಸ್ವತಿ ಅವರೇ. ಹಾ, ಅದು ಬಾಳೆಲೆ. ಬಾಳೆಲೆ, ಹಾ ಸರಿಯಾಗಿ ಹೇಳಿದ್ರೆ. ಉಳಿತಾಳ, ಉಳಿತಾಳ, ಅಲ್ಲ ಹುಳಿತಾಳ, ಹುಲಿ ಅಷ್ಟೇ, ತಾಳ ಬರಬಾರ್ದು ನಮ್ಗೆ, ತಾಳ ಬರಬಾರ್ದು. ಮಂಗಳೂರಿನ ಹತ್ರ? ಇಲ್ಲ ಮಂಗಳೂರು, ಇಲ್ಲ ಇಲ್ಲ ಮಂಗಳೂರದ್ ಬೇಡ ನಮ್ಗೆ, ನಮ್ ಕೊಡಗಿಂದೇ ಬೇಕು. ಹಾ, ಮಡಿಕೇರಿದಲ್ಲ, ಕೊಡಗಿಂದು. ಮಡಿಕೇರಿ ಒಂದು ತಾಲೂಕು, ಕೊಡಗಿನ ಒಂದು ತಾಲೂಕು ಅದು. ಸುಮಾರು ಜನ ಮಾತಾಡ್ತಾರೆ ಮಡಿಕೇರಿ ಜಿಲ್ಲೆ, ಮಡಿಕೇರಿ ಜಿಲ್ಲೆ ಅಂತ. ಕೊಡಗು ಜಿಲ್ಲೆ, ಕೊಡಗು ತಾಲೂಕು, ಕೊಡಗು ಜಿಲ್ಲೆ, ಜಿಲ್ಲೆ ಜಿಲ್ಲೆ, ಮಡಿಕೇರಿ ತಾಲೂಕು ಒಂದು ಅಲ್ವಾ, ಮಡಿಕೇರಿ ತಾಲೂಕು. ಬಾಳೆಲೆ ಸರಿಯಾಗಿ ಹೇಳಿದ್ರಿ, ಹುಳಿತಾಳದಲ್ಲಿ ಹುಲಿ ಸೇರಿಸಿದ್ರಿ ಅಷ್ಟೇ, ತಾಳ ಬೇಡ ನಮ್ಗೆ. ಇನ್ನೊಂದು, ಇನ್ನೂ ಒಂದಿದೆ, ಹುಡುಕಿದ್ರೆ ಸಿಗ್ಬೋದು ಇನ್ನೂ ಒಂದು ಎರಡು. ಬಾವಲಿ, ಬಾವಲಿ, ಬಾವಲಿ. ಹೌದು ನೋಡಿ, ಹುಡುಕಿ ಇನ್ನೊಂದ್ಸರಿ, ಏನಾದರೂ ಸಿಕ್ಕರೆ ಒಂದು ಪತ್ರ ಹಾಕಿ ಆಕಾಶವಾಣಿಗೆ. ಒಳ್ಳೇದು ತಾಯಿ, ನಮಸ್ಕಾರಮ್ಮ. ನಮಸ್ಕಾರ. ಕೆಳಗರೆ, ಹೀಗೆ ಪ್ರತಿ ಜಿಲ್ಲೆಯಲ್ಲೂ ಪ್ರಾಣಿ ಪಕ್ಷಿ ಮರಗಿಡಗಳ ಹೆಸರಿನಲ್ಲಿರುವ ಗ್ರಾಮಗಳಿದ್ದಾವೆ. ಕೊಡಗಿನಲ್ಲಿ ನಮಗೆ ಕಂಡದ್ದು ಈಗ ಎರಡು, ನಿಮಗೂ ಇನ್ನೂ ಎರಡು ಮೂರು ಸಿಗ್ಬೋದು. ಹುಡುಕಿ ನಮಗೆ ತಿಳಿಸಿದರೆ ಕುತೂಹಲಕ್ಕೆ ಬೇರೆಯವರು ಇದನ್ನು ಗಮನಿಸ್ತಾರೆ, ಬಾವಲಿ ಮತ್ತು ಬಾಳಲೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು ತಾವು? ನಾನು ಚೀರಮ್ಮಣೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚೆನ್ನಮ್ಮ. ಚೀರಮ್ಮನ ವಾಣಿ ಚಂಗುವಮ್ಮಯ್ಯ. ಚಂಗುವಮ್ಮಯ್ಯ, ನಿಮ್ಮ ಸಂದರ್ಶನ ಚೆನ್ನಾಗಿತ್ತು, ಆಮೇಲೆ ನಿಮ್ಮ ವ್ಯಕ್ತಿತ್ವ ಬಹಳ ಇಷ್ಟ ಆಯಿತು. ಹಲೋ, ನಿಮ್ಮ ನಿಮ್ಮ ಜೀವನ, ನಿಮ್ಮ ವಿಶೇಷ ಕೆಲಸಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ಕೇಳಿದ್ವಿ. ಹೌದು, ಒಳ್ಳೆಯದು ಒಳ್ಳೇದು ನೋಡಿ, ಈ ಥರದ ಜನ ನಮ್ಮ ಕೇಳುಗರು ಇದ್ದಾರೆ ಅಂತ ನಾವು ಸಹ ಸಂತೋಷ ಪಡ್ತೀವಿ. ನೀವು ಸ್ವಲ್ಪನೂ ಕೃಷಿ ಕೆಲಸ ಮಾಡೋಕ್ಕಾಗಲ್ಲವಾ? ಅಲ್ಲ, ಕೂತ್ಕೊಂಡು ಏನಾದರೂ ಕಾಳು ಕೀಳು ಬಿಡಿಸೋದು ಅಥವಾ ನೋಡಿ, ಮತ್ತೆ ಕೃಷಿಗೆ ಅದು ಸಂಬಂಧಪಟ್ಟಿದ್ದೆ ನೋಡಿ ನೋಡಿ. ಹೌದು ಅಲ್ಲ, ಕೃಷಿಗೆ ಸಂಬಂಧಪಟ್ಟಂತೆ ಕಾಳು ಬಿಡಿಸೋದು ಚಿಕ್ಕ ಪುಟ್ಟದು ಮತ್ತೆ ನೋಡಿ ನೋಡಿ. ದಿವ್ಯಾಂಗರಾದ್ರೂ ನೀವು ದಿವ್ಯ ಚೈತನ್ಯವನ್ನ ಇಟ್ಕೊಂಡು ಬಾಳ್ತದ್ರಿ, ಬೆಳಿತದ್ರಿ. ನಾನು ಒಂದು ಗಳಿಗೆ ಕೂಡ ಟೈಮ್ ವೇಸ್ಟ್ ಮಾಡಲ್ಲ, ನಮ್ಮ ಕೈಯಲ್ಲಿ ಆಗೋ ಕೆಲಸ ಮಾಡ್ತಾ ಇರ್ತೀನಿ. ಹೌದು, ನಿಮಗೆ ಮತ್ತು ನಿಮ್ಮ ತಾಯಿ ಇಬ್ರು ಅಲ್ಲಿ ಜಮೀನು ತೋಟ ಏನಾದ್ರೂ ಇಟ್ಕೊಂಡಿದ್ರ? ಇದೆ ಸರ್, ಇದೆ ಇದೆ. ನಮ್ದು 12 ಎಕರೆ ತೋಟ ಇದೆ. 12 ಎಕರೆ ಅಣ್ಣ ತಮ್ಮಂದಿರಿಗೆ ಪಾಲಾಗಿ ನಾವು 2 ಎಕರೆ ಇಟ್ಟುಕೊಂಡಿದ್ವಿ. 2 ಎಕರೆ ಇಟ್ಕೊಂಡಿದ್ವಿ. ಅದು ಕಳೆದ ವರ್ಷದವರೆಗೆ ಅಮ್ಮ ಮಾಡ್ತಿದ್ರು, ಈಗ ಅಮ್ಮನಿಗೆ ಅನಾರೋಗ್ಯದಿಂದ ಜನರು ಸೇರಿಸಿ ಮಾಡಿಸೋದು. ಅಮ್ಮನಿಗೆ ವಯಸ್ಸು ಎಷ್ಟಾದಂಗಾಯ್ತು? ಹೌದು, ವಯಸ್ಸು ಎಷ್ಟಾದಂಗಾಯ್ತು ಅಮ್ಮನಿಗೆ? ಅಮ್ಮನಿಗೆ 78 ಕಳೆಯಿತು ಸರ್, 79 ಆಗಿತ್ತು. ಈಗ ಒಂದು ವರ್ಷದಿಂದ ತುಂಬಾ ಏರುಪೇರು ಆಗಿದೆ ಆರೋಗ್ಯದಲ್ಲಿ, ಅದಕ್ಕೆ ಏನ್ ಕೆಲಸ ಇತ್ತೀಗ ಕೆಲಸ ಮಾಡಕ್ ಆಗಲ್ಲ. ಹೌದು, ಸೋತು ಬಿಟ್ಟಿದಾರಲ್ವಾ? ಮಾಡಿದ್ರೆ ನಮ್ಮನ್ನ ನೋಡ್ಕೊಳ್ಬೇಕಲ್ಲ ಸರ್. ಹೌದು ಹೌದು. ಆದ್ರೂ ಸುಮ್ಮನೆ ಇರಬಾರ್ದಲ್ವಾ? ಇಲ್ಲ, ಕೆಲಸ ಮಾಡ್ತಾರೆ, ಮನೆಯೊಳಗೆ ಇರ್ತದೆ, ಮತ್ತೆ ಅದು ಇದು ತೋಟಕ್ಕೆ ಹೋಗ್ತಾರೆ, ಹೋಗಿ ಬರ್ತಾರೆ. ನಿಜ ನಿಜ ನಿಜ. ಕಾಫಿ ಬೆಳೆಯೋದ್ರಿಂದ ಕಾಫಿ ಬಗ್ಗೆ ನಿಮ್ಗೊಂದು ಪ್ರಶ್ನೆ. ನಾವು ಇಟ್ಕೊಂಡಿದ್ದೀವಿ ಕಾಫಿ ಬಗ್ಗೆ ಒಂದು ಪ್ರಶ್ನೆ, ಬಹುತೇಕ ನೀವು ಉತ್ತರ ಹೇಳ್ತೀರ ಅಂತ ಅನ್ಕೊಂಡು ನಾವು ಭಾವಿಸ್ಕೊಂಡಿದ್ದೀವಿ. ಕಾಫಿ ಬೀಜದಿಂದ 2 ಎಲೆಗಳು ಕಾಣಿಸ್ಕೊಂಡು ಪಾಕೆಟ್ಗೆ ವರ್ಗಾವಣೆ ಮಾಡಲಿಕ್ಕೆ ಎಷ್ಟು ದಿನಗಳಾಗಿರಬೇಕು ಅಂತ ಹೇಳ್ತೀರಾ? 40 ದಿವಸ ಆಗ್ಬೇಕು ಸರ್. ಅಲ್ಲ, ಕಾಫಿ ಬೀಜದಿಂದ 2 ಎಲೆಗಳು ಕಾಣಿಸ್ಕೋಬೇಕು, ಆಮೇಲೆ ಪಾಕೆಟ್ಗೆ ಅದನ್ನು ವರ್ಗಾವಣೆ ಮಾಡಬೇಕು, ಆಗ ಎಷ್ಟು ದಿನ ಆಗಿರುತ್ತೆ? ಅದು ನಾವೆಲ್ಲ ಮುಂಚೆ ಪ್ಯಾಕೆಟ್ ಅದು ಇದು ಕುಕ್ಕೆ ಮಾಡೋದು ಗಿಡ ಮಾಡ್ಲಿಕ್ಕೆ, ಗಿಡ ಮಾಡ್ಲಿಕ್ಕೆ 2 ಎಲೆ 4 ಎಲೆ ಎಲ್ಲ ಬರ್ತೇವೆ ಸರ್. 2 ಎಲೆ ಬಂದೇ ಬರುತ್ತೆ. 2 ಎಲೆ ಬರೋ ಹೊತ್ತಿಗೆ 40 ದಿವಸದಲ್ಲಿ ನಾವು ಮುಂಚೆ ಎಲ್ಲ ಪ್ಯಾಕೆಟ್ ಮಾಡಿ ಗೊಬ್ಬರ ತುಂಬಿಸಿ ಅದು ಸಹ ಕೂಡ ನಾನು ಮಾಡ್ತಿದ್ದೆ ಸರ್. ನನಗೆ ಚಿಕ್ಕದ್ರಲ್ಲಿ ತುಂಬಾ ಕುತೂಹಲ ಯಾರು ಎಷ್ಟು ಕುಕ್ಕೆ ತುಂಬಿಸ್ತಾರೆ ಅಂತ. ಅಲ್ಲ, 40-45 ದಿನಕ್ಕೆ ಟೋಪಿ ಬರುತ್ತೆ ಬರುತ್ತೆ. ಎಷ್ಟು ದಿನ ಆಗಿರುತ್ತೆ ಬೀಜ ಹಾಕಿ? 45-60 ದಿವಸದೊಳಗೆ ತುಂಬ 60-90 ದಿನ ಆಗಿರ್ಬೇಕು ಆಗಿರುತ್ತೆ ಅಲ್ವಾ? ಹೌದು. ನಾನು ಮುಂಚೆ ಚಿಕ್ಕದ್ರಲ್ಲಿ ಇರುವಾಗ ನಾನು ಕುಕ್ಕೆಯಲ್ಲಿ ಒಂದು ಬೆಟ್ಟದ ಕುಕ್ಕೆಯಲ್ಲಿ ಹಾಕಿಕೊಂಡು ತುಂಬಿಸ್ತಿದ್ದೆ, ಒಂದು ಚಿಪ್ಪಿಯಲ್ಲಿ ಇಟ್ಕೊಂಡು ನೋಡಿ ತುಂಬಿಸ್ತಿದ್ದೆ. ಹೌದು ಹೌದು. ಕಾಫಿ ನೋಡಿ ಮೊಳಕೆ ಬರ್ಲಿಕ್ಕೆ ಎಷ್ಟು ದಿನ? ನೀವು ಆಗ್ಲೇ ಪ್ರಶ್ನೆ ಕೇಳಿದ್ರಲ್ಲ ಸರ್, ಕಾಕೇರ ಅಂತ ಮನೆ ಪೇದ ಬರುತ್ತೆ, ಚೆಕ್ಕೇರ ಮಾಂಗೇರ ಎಲ್ಲ ಹೆಸರು ಇದೆ ಅಲ್ಲ ಸರ್. ಕಾಕೇರ ಕಾಕೇರನ ಕಾಕೇರ ಅಂತ ಹೇಳಿದ್ರಲ್ಲ ಮನೆ, ಕಾಕೇರ ಕಾಕೇರ ಮನೆ ಇದೆ ಸರ್. ಅಲ್ಲ ಅಲ್ಲ ಅಲ್ಲ, ಮನೆ ಅಲ್ಲ, ನಮ್ಮ ಊರು ಕೇಳಿದ್ದು. ಊರು ಊರು ಈಗ ಬಾವಲಿ ಗುಬ್ಬಿ ಮೊಸಳೆ ಗರುಡ ಕರಡಿ ಹುಣಸೆ ಈ ತರ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡ್ವಿ. ನೋಡೋಣ. ನಮಸ್ಕಾರಮ್ಮ. ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ನಮಸ್ಕಾರ, ಯಾರು ತಾವು ಮಾತಾಡಿ? ಯಾರು ತಾವು? ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ತಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಸದ್ದು ಕಡಿಮೆ ಮಾಡಿ, ಸ್ವಲ್ಪ ರೇಡಿಯೋದಿಂದ ಈ ಕಡೆ ಬನ್ನಿ. ತಮ್ಮ ಹೆಸರು? ನಂದು ಬೋಪಯ್ಯ ಅಂತ. ಸುಮಾರು ಸ್ವಲ್ಪ ಫೋನ್ ಮಾಡಿದೀನಿ ಸರ್. ಬೋಪಯ್ಯನವ್ರು ಎಲ್ಲಿಂದ ಅಣ್ಣ? ಸೋಮಪೇಟೆ ಚೌಡ್ಲು. ಚೌಡ್ಲು ಗ್ರಾಮ? ಹೌದು ಸರ್. ನೀವು ಇವತ್ತು ಕಾಫಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಸರ್ ಅದ್ರ ಬಗ್ಗೆ ಅಲ್ವಾ. ಕಾಫಿ ಬೆಳೆಗಾರರು ನಿಮ್ಮ ರೇಡಿಯೋದಿಂದ ಸ್ವಲ್ಪ ಇನ್ನೂ ದೂರ ಮಾಡಿ ಬರ್ತೀರಾ ಅಥವಾ ರೇಡಿಯೋ ಸದ್ದು ಸ್ವಲ್ಪ ಕಡಿಮೆ ಮಾಡಿ? ಈಗ ಓಕೆ ಸರ್. ಹಾ ಪರವಾಗಿಲ್ಲ, ಈಗ ಪರವಾಗಿಲ್ಲ. ಅದೇ ಬೋಪಯ್ಯ ಅವರು ವಯಸ್ಸೆಷ್ಟು ತಮ್ಮದು? ನಂದು 64 ಆಗಿ 65 ನಡೀತಾ ಇದೆ. 65. ಕಾಫಿ ತೋಟ ಎಷ್ಟಿದೆ ತಮ್ಮದು? ನಮ್ದು ಒಂದು 8 acres ಇದೆ ಸರ್. 8 acres. ಹ್ಞೂ ಹ್ಞೂ. ಅಲ್ಲಿ ಅರೇಬಿಕನೆ? ಅರೇಬಿಕಾ 795. ಓ ಅರೇಬಿಕಾ 795. ಅದೊಂದು 60-65 ವರ್ಷದಿಂದ ಇತ್ತೀಚೆಗೆ ಬಂದಿದ್ದು. ನಿಮ್ದು ತೋಟದಲ್ಲಿ ಇರೋದು ಎಷ್ಟು ವರ್ಷದ್ದು? ಅದು ಆಯ್ತು, ಹೆಚ್ಚು ಕಮ್ಮಿ 50 years ಮೇಲೆ ಆಯ್ತು. ಅಬ್ಬ, ಅಂದ್ರೆ ನಿಮ್ ತಂದೆಯವ್ರು ಹಾಕಿದ್ದು? ಹೌದು. ನೋಡಿ ನೋಡಿ, 795 50 ವರ್ಷದ ಗಿಡಗಳು ಇದಾವಲ್ವಾ? ಅದಕ್ಕೆ ಮುಂಚೆ ಕೆಂಟ್ ಅಂತ ಇತ್ತು. ಕೆಂಟ್ ಅಂತ? ಹೌದು, ಕೆಂಟ್ ಕೆಂಟ್ ಅರಬಿ ಅರಬಿ. ಹೌದು ಹೌದು. ಈಗ ಚಂದ್ರಗಿರಿ ಏನೆಲ್ಲ ಬಂದ್ಬಿಟ್ಟಿದೆ. ಕೆಂಟ್ ತಳಿ ನಿಮ್ಮಲ್ಲಿ ಇದೆಯಾ ಈಗಲೂ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಎಲ್ಲೋ ಅಪರೂಪಕ್ಕೆ ಇದೆ ಅದು. ಅದು 2 ವರ್ಷಕ್ಕೆ ಒಂದ್ಸತಿ ಫಸಲು ಕೊಡೋದು. ಓಹೋ. ಮತ್ತೆ ಇದು 795 ಈಗ ಹೋಗ್ಬಿಟ್ಟಿದೆ. ಅದು ಆಲ್ಮೋಸ್ಟ್ ಎವರೇಜ್ ಕೊಡ್ತಾ ಇತ್ತು. ಹಾ ಹಾ ಹಾ. ನಿಮ್ದು 8 acres ತೋಟ ಮತ್ತೆ ಗದ್ದೆ ಇದೆಯಾ? ಭತ್ತ ಬೆಳಿತೀರಾ? 3 acres ಇದೆ. ಅದು 16 kilometers ಆಗುತ್ತೆ. ಅಬ್ಬ. ಮತ್ತೆ ಹೊಲ ಇದೆ. ಅಲ್ಲಿ ರೋಬಸ್ಟಾ ಪೆಪ್ಪರ್ ಎಲ್ಲ ಬಹಳ ಚೆನ್ನಾಗಿ ಬರುತ್ತೆ. ಗದ್ದೆ ಅಂದ್ರೆ ಭತ್ತ ಬೆಳಿತೀರಾ ಈಗಲೂ? ಇಲ್ಲ ಇಲ್ಲ ಸರ್, ಭತ್ತ ಬೆಳೆಯೋರೇ ಇಲ್ಲ ಸರ್. ಅಲ್ಲ, ನೀವು ಬೆಳೆಯಲ್ಲ? ಇಲ್ಲ ಸರ್, ಮಾಡೋರಿಲ್ಲ, ದೂರ ಸರ್. ಅದು ದೂರ ಆಗುತ್ತೆ. ಮತ್ತೆ ಅಲ್ಲಿ ಏನ್ ಮಾಡಿದ್ರಿ ಗದ್ದೆಯಲ್ಲಿ? ಗದ್ದೆನ ಹಾಗೆ ಉಳಿಸ್ಕೊಂಡಿದ್ದೀನಿ. ಹಾಗೆ ಉಳಿಸ್ಕೊಂಡಿದ್ರಿ? ಯಾಕಂದ್ರೆ ಅಡಿಕೆ ಹಾಕಿ ಅಡಿಕೆ ಹಾಕಿ ರೈತರದ್ದು ಒಂದು ತಪ್ಪು ಕಲ್ಪನೆ ಸರ್. ಯಾವ್ದಕ್ಕೆ ಜಾಸ್ತಿ ಅದನ್ನೇ ಬೆಳೆಯೋದು. ಅಲ್ಲ, ತಪ್ಪು ಅನ್ನೋದಕ್ಕಿಂತ ಆಸೆ ಅಷ್ಟೇ, ದುರಾಸೆ. ಅಲ್ಲ, ದುರಾಸೆ ಅನ್ನೋದಕ್ಕಿಂತ ಏನೋ ಬರಬಹುದು ನೋಡೋಣ ಅಂತ ಅನ್ಕೊಂಡು, ಭಗವಂತ ಕೊಟ್ರೆ ಸರಿ, ಇಲ್ಲಾಂದ್ರೆ ಇದ್ದದ್ದೇ ಕಷ್ಟ ಅನುಭವಿಸೋದು ಅಂತ ಅನ್ಕೊಂಡು ಮಾಡ್ತಾರೆ. ಕೆಲವೊಂದ್ಸರಿ ಲಾಟ್ರಿ ಹೊಡೆದಂಗ ಹೊಡಿತತ್ತೆ, ಆಮೇಲೆ ಮತ್ತೆ ಮಲಗಿಸುತ್ತೆ. ಹೌದು. ಇಲ್ಲ, ರಾತ್ರಿನೂ ಕನಸು ಒಳ್ಳೇದು ಬರುತ್ತೆ ಎಷ್ಟೋ ಜನಗಳಿಗೆ, ಏನ್ ಮಾಡೋದು. ಮುಂದಿನ ಕಾಲದಲ್ಲಿ ಊಟಕ್ಕೆ ಅಕ್ಕಿಗೆ ಬಹಳ ತೊಂದರೆ ಆಗುತ್ತೆ. ಇಲ್ಲ, ಭತ್ತ ಬೆಳೆಯೋರು ಬೆಳೆದೆ ಬೆಳಿತಾರೆ, ಅದು ಒಂಥರ ಹೆಂಗ್ ಗೊತ್ತರ, ಬಹಳ ಜನ ಹಂಗೆ ಮಾತಾಡ್ತಾ ಇರ್ತಾರೆ, ಈಗ ಮುಂದೆ ಬೇಸಾಯ ಮಾಡೋರು ಇರಲ್ಲ ಅಂತ ಅನ್ಕೊಂಡು ಹೇಳೋದಿದೆ. ಆದ್ರೂ ಎಷ್ಟೋ ಯುವಕರು ಅಮೆರಿಕಕ್ಕೆ ಹೋದ್ರು ಇಂಗ್ಲೆಂಡ್ಗೆ ಹೋದ್ರು ವಾಪಸ್ ಬಂದಿರೋರು ಇದಾರೆ. ತೆನೆ ನೋಡಿ ಹೆಂಗೆ ಬಾಗ್ತದೆ ಭೂಮಿ ತಾಯಿಗೆ. ಹಂಗೆ ಹಂಗೆ ಕೊಡ್ತದೆ, ಹಂಗೆ ಬದುಕುನು ಬಾಗುತ್ತೆ ಅಲ್ವಾ? ಅಲ್ಲ, ಕಾಣೋದು ಅನ್ಕೊಂಡ ನಮ್ ಪ್ರಶ್ನೆಗೆ ಒಂದು ಉತ್ತರ ಹೇಳ್ಬೇಕು ತಾವು ಭೂಪನ್ ಅವರು. ಏನ್ ತೊಂದ್ರೆ ಇಲ್ಲ, ನೋಡೋಣ. ನೀವು ಕಾಳುಮೆಣಸು ಬೆಳಿತೀರಲ್ವಾ? ಇಲ್ಲ ಸರ್, ನಮ್ದು ಹೈ ಇಲಿವೇಶನ್. ಕಾಳುಮೆಣಸು ಬೆಳೆಯೋದಿಲ್ವಾ? ಹೈ ಇಲಿವೇಶನ್ ಬರೋದಿಲ್ಲ. ಹಾಗಾದ್ರೆ ಬೇರೆದೊಂದು ಪ್ರಶ್ನೆ, ಏಲಕ್ಕಿ ಏಲಕ್ಕಿ ಬೆಳಿತೀರಾ? ಏಲಕ್ಕಿ ಬೆಳೆಯೋ ಜಾಗನೇ ಆಗ ನಮ್ಮಪ್ಪ ಒಳ್ಳೆ ಕಾಫಿ ತೋಟ ಎಲ್ಲ ಮಾಡಿ ನೋಡಿ. ಆದ್ರೆ ಈಗ ಏಲಕ್ಕಿ ಇಲ್ಲ ಅಲ್ವಾ? ಏಲಕ್ಕಿ ಇಲ್ಲ, ಅದಕ್ಕೆ ಧಾರಣೆ ಇಲ್ಲಲ್ಲ ಸರ್. ಇಲ್ಲ, ಕೆಲವೊಂದ್ಸಾರಿ ಬರುತ್ತೆ, ಬೆಲೆ ಇಲ್ಲ ಅನ್ಕೊಂಡು ಬಿಟ್ರೆ ಬೆಲೆ ಬಂದ್ಬಿಡುತ್ತೆ ಹಂಗೆ. ಯಾವ್ದಕ್ಕೂ ಒಂದು ಇತಿಮಿತಿ ಇರಬೇಕು ರೇಟು. ಹೌದು ಹೌದು. ಬಳಕೆದಾರರು ಬಳಕೆದಾರರು ಇಲ್ದಂಗೆ ಆಗ್ತದೆ. ಅಲ್ಲ, ಒಂದು ಬೆಲೆ ಹೆಚ್ಚಿಗಾದ್ರೂ ಬಳಕೆದಾರರಿಗೂ ಕಷ್ಟನೇ. ಹೌದು ಹೌದು. ಈಗ ಒಂದು ಪ್ರಶ್ನೆ ಬೋಪನವ್ರೆ, ಕೇಳಿ ಸರ್. 1 acres ಏಲಕ್ಕಿ ಬೆಳೆಗೆ ಹೂವಿನ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಎಷ್ಟು ಜೇನು ಪೆಟ್ಟಿಗೆಗಳು ಬೇಕಾಗಬಹುದು ಅಂತ ಹೇಳ್ತೀರಿ? 1 acres ಒಂದು 30-40 ಇದ್ರೂ ಒಳ್ಳೇದು. 30-40 ಜೇನು ಪೆಟ್ಟಿಗೆ 1 acres ಬೇಕಾ? ಒಳ್ಳೇದು ಸರ್, ಕಾಡು ಮರ ಹೋಯ್ತು. ಅಲ್ಲ, ನೀವ್ ಹೇಳದೇನು ತಪ್ಪೇನಿಲ್ಲ, 20-30 ಇಟ್ಕೋಬಹುದು. ಆದ್ರೆ ಅಲ್ಲ, ಕನಿಷ್ಠ ಎಷ್ಟಿರ್ಬೋದು ಅಂತ ಹೇಳ್ತೀರಿ? ಏನಿದ್ರು ಒಂದು 5-6 ಇದ್ರು 4-5 ಸೂಪರ್ ಇಡ್ಬೋದು. ಹೌದು ಹೌದು. 2 ಜೇನು ಪೆಟ್ಟಿಗೆಗಳು ಕನಿಷ್ಠ ಆದ್ರೂ ಇರ್ಬೇಕಂತ ಹೇಳ್ತಾರೆ. ಬೇಕೇ ಬೇಕು ಪರಾಗಸ್ಪರ್ಶ ಆಗೋಕೆ. ಮತ್ ನೀವ್ ಹೇಳ್ದಂಗೆ 5-10-20 ಇಟ್ಕೋಬಹುದು, ಏನು ತಪ್ಪೇನಿಲ್ಲ ಅಲ್ವಾ? ಮತ್ತೆ ಒಂದು ಕಾಫಿ ಬಗ್ಗೆ ನೀವು ಕೇಳಿದ್ರಲ್ಲ ಸರ್, ಕಾಫಿ ಅರೇಬಿಕಾ ಇಸ್ ಎ ಸೆಲ್ಫ್ ಪಾಲಿನೇಷನ್. ಹೌದು ಹೌದು. ರೋಬಸ್ಟಾ ಇಸ್ ನಾಟ್ ಸೆಲ್ಫ್ ಪಾಲಿನೇಷನ್. ಅದನ್ನೇನಂತಾರೆ ಇಂಗ್ಲಿಷ್ ನಲ್ಲಿ, ಇದನ್ನು ಸೆಲ್ಫ್ ಪಾಲಿನೇಷನ್ ಅಂತ ಹೇಳಿದ್ರೆ ಅದು ಅದು ಪರಾಗಸ್ಪರ್ಶ ಅಲ್ಲ, ಇದು ಇದು ಬೇರೆಯಿಂದ ಬರೋದು. ಇಲ್ಲ ಇಲ್ಲ, ಅದು ಪರಾಗಸ್ಪರ್ಶನೇ, ಅದು ಕ್ರಾಸ್ ಪಾಲಿನೇಷನ್. ಕ್ರಾಸ್ ಇದು ಸೆಲ್ಫ್. ಅದಕ್ಕೆ ಜೇನು ಪೆಟ್ಟಿಗೆ ಇದ್ದಷ್ಟು ಜಾಸ್ತಿ ಸಿಗುತ್ತೆ. ನಿಜವಾದ ಮಾತು, ನಿಜವಾದ ಮಾತು. ಒಳ್ಳೇದು ಗೋಪನ್ ಅವರೇ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ನೋಡಿ, 60-70 ವರ್ಷ ಆಗಿರೋರು ಸಹ ರೇಡಿಯೋ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರ್ತಾರೆ, ಆಸಕ್ತಿಯಿಂದ ಗಮನಿಸ್ತಾ ಇರ್ತಾರೆ, ಪ್ರೀತಿಯಿಂದ ಸಂಪರ್ಕ ಮಾಡೋದಿದೆ. ಈ ನೇರ ಪ್ರಸಾರದ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಶ್ರೋತೃಗಳೇ, ಕೃಷಿ ಸಿರಿ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 08272 ಹೊಸಬರಿಗೆ ಈ ಸಂಖ್ಯೆ ಗಮನದಲ್ಲಿರಲಿ, 200006. ನಮಸ್ಕಾರ, ಯಾರು ತಾವು? ಹಾಂ, ಮಾತಾಡಿ, ಯಾರು ತಾವು? ಮರೂರಿಂದ. ಹೆಸರೇನಂದ್ರಿ? ಗೀತಾ ಅವರು. ಮರೂರು ಯಾವ ತಾಲೂಕು ಹೇಳಿಮ್ಮ? ಪಿರಿಯಾಪಟ್ಟಣ ತಾಲೂಕು. ಹ್ಞೂ, ಈಗ ಏನು ಕೆಲಸ ಮಾಡ್ತೀರಿ ಅಲ್ಲಿ? ನಿಮ್ಮ ಜಮೀನಲ್ಲಿ ಏನು ಕೆಲಸ ಮಾಡ್ತೀರಿ? ಹಾಂ, ಸುಸ್ತಾಗಿ ಬಿಟ್ಟಿದ್ದೀರಿ ಇವತ್ತು ಕೆಲಸ ಮಾಡಿ? ಹಾಂ ಹಾಂ, ಮತ್ತೆ ಒಂಥರ ನನಗೆ ಜ್ವರ ಇದೆಯಾ? ಜ್ವರ ಇದ್ರೂ ಆಕಾಶವಾಣಿ ಕಾರ್ಯಕ್ರಮ ಸಂಪರ್ಕ ಮಾಡಬೇಕು, ಆಲಿಸ್ಬೇಕು ಅನ್ನೋ ಆಸೆ ಅಲ್ವಾ? ನೋಡಿ ನೋಡಿ, ಜ್ವರ ಬಿಟ್ಟು ಹಾಂ ನೋಡಿ, ಎಷ್ಟು ನಿಮಗೆ ಬಯಕೆ ಆಸಕ್ತಿ ಅಲ್ವಮ್ಮ? ಹೌದು ಹೌದು. ಜ್ವರಕ್ಕೇನಾದರೂ ಗಿಡಮೂಲಿಕೆ ಅಥವಾ ನಿಮ್ಮ ಔಷಧಿ ಏನಾದರೂ ತೊಗೊಂಡ್ರೆ, ಮನೆ ಔಷಧಿ? ಹಾಂ ಹಾಂ, ಮಾತ್ರೆ. ಹ್ಞೂ, ಕೆಲವೊಬ್ಬರು ಏನೇನೋ ಹುಡುಕ್ತಾರೆ, ಹ್ಞೂ, ಪರಿಹಾರನೂ ಆಗುತ್ತೆ. ಇಲ್ಲ, ಈಗಲೂ ಇದ್ರಮ್ಮ, ಅಮೃತ ಬಳ್ಳಿ ಇದೆಯಲ್ಲ, ಅಮೃತ ಬಳ್ಳಿ ಜ್ವರಕ್ಕೆ ತುಂಬ ಹೇಳಿ ಮಾಡಿಸಿದ ಮದ್ದು. ಅಮೃತ ಬಳ್ಳಿ ನೋಡಿ ನೋಡಿ, ನಿಮಗೂ ಗೊತ್ತಿದೆ ಅಲ್ವಾ? ಹೌದು. ಹ್ಮ್, ಈಗ ನಿಮ್ಮಲ್ಲಿ ಏನು ಬೆಳೆ ಇದೆ ಅಮ್ಮ? ನಮ್ಮಲ್ಲಿ ಕಾಫಿ, ಅಡಿಕೆ. ಹ್ಮ್, ಅಡಿಕೆ ಎಷ್ಟು ಮರಗಳಿದಾವೆ? ಪರವಾಗಿಲ್ಲ ಪರವಾಗಿಲ್ಲ. ಹ್ಮ್, ಅಡಿಕೆಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ನಿಮಗೆ. ಹ್ಮ್, ಅಡಿಕೆಗೆ ಸಂಬಂಧಪಟ್ಟ ಇತರೆ ಬೆಳೆಗಳು ಅಂದ್ರೆ ಅಡಿಕೆ ಕುಟುಂಬಕ್ಕೆ ಸೇರಿರುವ ಇತರೆ ಬೆಳೆಗಳು ಯಾವ್ದಾದ್ರು ಒಂದು ಎರಡು ಹೇಳ್ಬೋದಾ? ತೆಂಗು. ನೋಡಿ, ಸರಿಯಾಗಿ ಹೇಳಿದ್ರಿ. ಹ್ಮ್, ಆದ್ರೆ ನೋಡಿ, ತೆಂಗು ಮತ್ತು ಅಡಿಕೆ ಒಂದೇ ಕುಟುಂಬ ಆದ್ರೂ ಅವು ಕೊಡುವ ಬೆಳೆ ಏನು ಫಸಲು ನೋಡಿ, ಅವು ಬೆಳವಣಿಗೆ ಆಗುವ ಸಂಗತಿಗಳನ್ನು ಗಮನಿಸಿಕೊಂಡ್ರೆ ವ್ಯತ್ಯಾಸ ಇದೆ ಅಲ್ವಾ? ಹೌದು ಸರ್. ಬರುತ್ತೆ ನೋಡಿ. ಹ್ಮ್, ಒಳ್ಳೆಯದು ತಾಯಿ, ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಹಾಂ, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಇದುವರೆಗೆ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬಂತು. ಇನ್ನೂ ಮಾತಾಡೋರು ಇದ್ದೀರಿ, ಆದರೆ ಸಮಯ ಇಲ್ಲ, ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ವಿ. ಗಮನಿಸ್ಕೊಳ್ಳಿ, ನಾಳೆ ಮತ್ತು ನಾಡದ್ದು ಜೇನುತುಪ್ಪಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು ಮಾತನಾಡ್ತಿದ್ದಾರೆ. ಗುರುವಾರ 9:05-10 ತನಕ ಕಾಫಿ ಮಂಡಳಿಯ ಹಿರಿಯ ಅಧಿಕಾರಿಗಳು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಚಾರಗಳನ್ನು ತಿಳಿಸ್ತಾರೆ, ಹಾಗೆ ನಿಮ್ಮೊಡನೆ ಸಂವಾದವನ್ನು ಮಾಡ್ತಿದ್ದಾರೆ. ಶುಕ್ರವಾರ ನಾಡು ನಾಡಿ ಕಾರ್ಯಕ್ರಮದಲ್ಲಿ ಜಿ ಎನ್ ಶ್ರೀಹರಿರಾವ್ ಮತ್ತು ಜಿ ಎಸ್ ಚಿತ್ತರಂಜನ್ ರಾವ್ ಅವರೊಡನೆ ಮಾತುಕತೆ ಇದೆ. ಹೀಗೆ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರಿ. ಧನ್ಯವಾದಗಳು, ನಮಸ್ಕಾರ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಜೇನುತುಪ್ಪ ಸಂಗ್ರಹಣೆ ಮತ್ತು ಜೇನು ಕುಟುಂಬದ ಪೋಷಣೆ ಈ ಕುರಿತು ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರೊಂದಿಗೆ ನಡೆಸಿದ ಸಂವಾದ ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಟಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ವಿಕಸನ ಸಂಸ್ಥೆನ ಕಡೆಯಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರ ಕೂಡುಕೂಟಲ್ಲಿ ಇಂದು ಸೋಮಾರ್ಪೇಟೆನ ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆಯಲ್ಲಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಮಾರ್ಗದರ್ಶನ ಶಿಬಿರ ನಡೆದು ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತಾಡಿದ ಏಕಲವ್ಯ ಪ್ರಶಸ್ತಿ ವಿಜೇತ ವ್ಯಕ್ತಿತ್ವ ವಿಕಸನ ಮಾರ್ಗದರ್ಶಕ ಅಂತಾರಾಷ್ಟ್ರೀಯ ಅಥ್ಲೀಟ್ ತೀತಮಾಡ ಅರ್ಜುನ್ ದೇವಯ್ಯನವು ಮಕ್ಕಳ ಕಲಿಕೆಯಲ್ಲಿ ಶಿಕ್ಷಕರ ಪಾತ್ರದೊಟ್ಟಿಗೆ ಪೋಷಕರ ಜವಾಬ್ದಾರಿ ಸಹ ಮುಖ್ಯ ಅಂತ ಹೇಳ್ದು ಮಕ್ಕಳಿಗೆ ಮನೆಯಲ್ಲಿ ಒಳ್ಳೆ ವಾತಾವರಣ ಇದ್ದರೆ ಮಾತ್ರ ಓದಿಕೆ ಆಸಕ್ತಿ ಬಂದದೆ ವಿದ್ಯಾರ್ಥಿ ಜೀವನದಲ್ಲಿ ಒಮ್ಮೊಮ್ಮೆ ಮಾರ್ಗದರ್ಶನದ ಕೊರತೆ ಅವರ ಸಾಧನೆಗೆ ಅಡ್ಡಿ ಆದೆ ಅಂತ ಹೇಳ್ದು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಕೊಡಗು ವಿಕಸನ ಸಂಸ್ಥೆನ ಕಿಶೋರೈ ಕತ್ತಲೆಕಾಡು ಸೇರಿದಂಗೆ ಗಣ್ಯರು ಹಾಜರಿದ್ದು 2022-23 ಸಾಲಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗಾಗಿ ಸಮಾಜ ಕಲ್ಯಾಣ ಇಲಾಖೆನ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮುಖಾಂತರ JEE NEET ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆನ್ಲೈನ್ ತರಬೇತಿಗೆ ಅರ್ಜಿ ಕರೆದಿದ್ದು ಇದೇ ತಿಂಗಳ 31 ಹಿಂಬತ್ತು 5:30 ಅರ್ಜಿ ಒಪ್ಪಿಸಕು. ಹೆಚ್ಚಿನ ಮಾಹಿತಿ ಬೇಕರೆ ಇಲಾಖೆನ ವೆಬ್ಸೈಟ್ www.sw.kar.nic.inಲಿ ಪಡ್ಕಣಕು. ಭಾರತ ಸರ್ಕಾರ 18 ಮೇಲ್ಪಟ್ಟ ಎಲ್ಲಾ ಸಾರ್ವಜನಿಕರಿಗೆ ಪುನಃ ಮುಂಜಾಗ್ರತಾ ಕೋವಿಡ್ ಚುಚ್ಚುಮದ್ದು ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲೆಯಲ್ಲಿ ಲಸಿಕೆ ಪಡೆಯದೆ ಬಾಕಿ ಇರುವ 314,296 ಮಂದಿ ಸೇರಿದಂಗೆ ಎಲ್ಲ ಅರ್ಹರು ತಮ್ಮ ಹತ್ತಿರ ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಚುಚ್ಚುಮದ್ದು ಪಡ್ಕೊಳಕು ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಅಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ನವು ಕೇಳಿಕೊಂಡಳು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕಡೆಯಿಂದ ಇದೇ ತಿಂಗಳ 28 ಬೆಟಗೇರಿನ ಉದಯ ಪ್ರೌಢಶಾಲೆಯಲ್ಲಿ ಮಡಿಕೇರಿ ತಾಲೂಕಿನ 11 ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಕ್ಕಿದ್ದು ನೆಂಪಿನ ಪುಸ್ತಕಕ್ಕೆ ಬರಹಗಳನ್ನ ಆಹ್ವಾನ ಮಾಡಿದ್ದು ಮಡಿಕೇರಿ ತಾಲೂಕು ವ್ಯಾಪ್ತಿನ ಬರಹಗಾರರು ಸಾಹಿತಿಗ ವಿದ್ಯಾರ್ಥಿಗ ಸೇರಿದಂಗೆ ಸಾರ್ವಜನಿಕರು ಕತೆ ಕವನ ಚುಟುಕ ಗಾದೆ ಒಗಟು ನಾಟಿ ಮದ್ದು ವೈಚಾರಿಕ ಬರಹ ಇಂಥದನ್ನೆಲ್ಲ ಬರೆದು ಇದೇ ತಿಂಗಳ 25 ಸ್ಮರಣ ಸಂಚಿಕೆ ಸಮಿತಿನ ಸಂಪಾದಕರಿಗೆ ಕಳಿಸೋಕು ಅಂತ ಸಂಚಿಕೆ ಸಮಿತಿನ ಸಂಪಾದಕ ಕುಡೇಕಲ್ ಸಂತೋಷ್ನವು ತಿಳಿಸಿದಳು. ಮಡಿಕೇರಿನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಲ್ಲಿ ಜಿಲ್ಲಾ ಆರೋಗ್ಯ ಕೇಂದ್ರ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮತ್ತು FMC ಕಾಲೇಜಿನ NSS ಘಟಕ ರೆಡ್ ಕ್ರಾಸ್ ಘಟಕದ ಕೂಡುಕೂಟಲ್ಲಿ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬದ ಆಚರಣೆ ನಡೆದು ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿ ಮಾತಾಡಿದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲ್ನವು ವಿವೇಕಾನಂದರ ಜೀವನ ಚರಿತ್ರೆ ಮತ್ತು ಸಣ್ಣ ವಯಸ್ಸಲೇ ಅವು ಮಾಡಿದ ಸಾಧನೆಗಳ ಬಗೆಯಲ್ಲಿ ಹೇಳ್ತಾ ವಿವೇಕಾನಂದರು ನಮಗೆಲ್ಲ ಪ್ರೇರಣೆ ಅವು ಅಸಾಧ್ಯವಾದದನ್ನು ಸಾಧ್ಯ ಅಂತ ಸಾಧಿಸಿ ತೋರಿಸಿದವು ಅಂತ ಹೇಳ್ದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥ ಮೇಜರ್ ರಾಘವ NSS ಯೋಜನಾಧಿಕಾರಿ ಡಾಕ್ಟರ್ ಮಹದೇವ ಸೇರಿದಂಗೆ ಗಣ್ಯರು ಹಾಜರಿದ್ದು ಕಲಾಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗೆ ಮಡಿಕೇರಿನ ಕಲಾಕಾವ್ಯ ನಾಟ್ಯ ಶಾಲೆನ ಗುರುಗಳಾಗಿರುವ ವಿದುಷಿ ಕಾವ್ಯಶ್ರೀ ಕಪಿಲ್ನವು AJL ಸಂಸ್ಥೆನವು ಕೊಡುವ ಆರ್ಟಿಸ್ಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಆಯ್ಕೆ ಆಗಿದ್ದು AJL ಸಂಸ್ಥೆನ ಸಂಸ್ಥಾಪಕ ರಾಜೇಶ್ ರೈನವು ಈ ಪ್ರಶಸ್ತಿನ ಕಾವ್ಯಶ್ರೀ ನೌಕೆ ಕೊಟ್ಟು ಗೌರವಿಸಿದಳು. ಹುಬ್ಬಳ್ಳಿನ ಗ್ಲೋಬಲ್ ಬಿಸಿನೆಸ್ ಸ್ಕೂಲ್ನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಸಮ್ಮೇಳನದಲ್ಲಿ ಮಡಿಕೇರಿನ VA ನಮ್ರಿನ್ ಅಸೀಫ್ನವು ಮಂಡನೆ ಮಾಡಿದ ಪ್ರಬಂಧಕ್ಕೆ ಸುರುಣ ಸ್ಥಾನದೊಟ್ಟಿಗೆ ಪ್ರಶಸ್ತಿ ಸಿಕ್ಕಿದ್ದು ಇವು ಮಂಗಳೂರು ಶ್ರೀನಿವಾಸ್ ಕಾಲೇಜಿನ ಸಂಶೋಧನಾ ವಿದ್ವಾಂಸೆಯಾಗಿದ್ದು ಮಡಿಕೇರಿನ VS ಮೊಹಮ್ಮದ್ ಆಸಿಫ್ ಮತ್ತು VS ನಸೀಮ ದಂಪತಿಗಳ ಮಗಳು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇಲೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಬರೋ ತಿಂಗಳ 11 ಕೊಡಗು ಜಿಲ್ಲೆನ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ನಡೆದದೆ ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಾವು ತಿಳಿಸಿದಳು. ಇದೇ ತಿಂಗಳ 24 ಹೊತ್ತಾರೆ 11 ಮಧ್ಯಾಹ್ನ 1:30 ಮುಟ್ಟ ಮಡಿಕೇರಿನ BR ಅಂಬೇಡ್ಕರ್ ಭವನದಲ್ಲಿ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ ನಡೆಯಕ್ಕಿದ್ದು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕುಂದುಕೊರತೆಗ ಏನಾರಿದ್ದರೆ ನಿವೃತ್ತ ಸರ್ಕಾರಿ ಚಾಕರಿಗಾರರು ತಮ್ಮ ಪುಕಾರನ ಸರಿಯಾದ ದಾಖಲೆಗಳೊಟ್ಟಿಗೆ ಈ ತಿಂಗಳ 20 ಒಪ್ಪಿಸೋಕು ಅಂತ ಸಹಾಯಕ ನಿರ್ದೇಶಕರು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ನಾಪೋಕ್ಲುವಿನ ಸುತ್ತಮುತ್ತಲಿನ ಜನತೆಗೊಂದು ಸಂತೋಷದ ಸುದ್ದಿ. ದಿನಸಿ ಮತ್ತು ಗೃಹ ಬಳಕೆ ವಸ್ತುಗಳನ್ನು ನಾಪೋಕ್ಲು ವ್ಯಾಪ್ತಿಯ 10 ಕಿಲೋಮೀಟರ್ ಒಳಗಡೆ ಡೆಲಿವರಿ ಮಾಡಿಕೊಡಲಾಗುವುದು. ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ. ಮಾಹಿತಿಗೆ ಸಂಪರ್ಕಿಸಿ ಚಾಂಪಿಯನ್ಸ್ ಹೋಮ್ ಡೆಲಿವರಿ ನಾಪೋಕ್ಲು. ಕಾಲ್ 9008618551. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಕೆಎನ್ ವಾಸುದೇವ ಅಡಿಗಾವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಟೂತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕಳೆದ ಡಿಸೆಂಬರ್ 31ಕ್ಕೆ ನಿಧನರಾದ ಭಾಗಮಂಡಲ ಕೋರಂಗಾಲ ಗ್ರಾಮದ ನಂಗಾರು ಆನಂದ ಅವರ ಹೆಣ್ಣು ಜಾನಕಿ ಅವರ ತಿಥಿ ಕರ್ಮಾಂತರ ನಾಳೆ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಕೋರಂಗಾಲ ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಕಾಗ ಸಿಕ್ಕದ ಮನೆಯೂ ಊರವೂ ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರಕೂತ ಮೃತರ ಮಕ್ಕ ಕೇಳಿಕೊಂಡಳು. ಕದನೂರು ಗ್ರಾಮ ಪಂಚಾಯತಿಯ 2022-23 ಸಾಲಿನ ಗ್ರಾಮಸಭೆ ಇದೇ 18ರಂದು ಬುಧವಾರ ಪೂರ್ವಾಹ್ನ 10:30 ಪಂಚಾಯಿತಿ ಕಚೇರಿ ಕಟ್ಟಡದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಎಎಲ್ ಪುಷ್ಪಲತಾ ಹಾಗೂ ನೋಡಲ್ ಅಧಿಕಾರಿ ಶ್ರೀ ಸಿದ್ದೇಗೌಡ ಅವರ ಸಮ್ಮುಖದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕದನೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಸೋಫಾ, ಸ್ಟೀಲ್ ಅಲ್ಮರಾ ಎಲ್ಲಾ ಐಟಮ್ಸ್ಗಳ ಮೇಲೆ 20% ಡಿಸ್ಕೌಂಟ್ ಜೊತೆಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0272-2000-18. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗೋಣಿಗೊಬ್ಬಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟಿಲ್, ಹಸ್ಕೋಬಲ್ನ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಿಷಿನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲದರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 0827429875, ಮೊಬೈಲ್ 9972181840 ಅಥವಾ 9448448744. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ ಜನವರಿ 5-25ರವರೆಗೆ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಹಬ್ಬ. ವಿಶೇಷವಾಗಿ 4 ಗ್ರಾಂನಿಂದ 100 ಗ್ರಾಂವರೆಗಿನ ಕೊಕ್ಕೆತಾತಿ ಆಭರಣಗಳು, ಕೊಡಗಿನ ಆಭರಣಗಳ ಅಪರಿಮಿತ ಅನನ್ಯ ಸಂಗ್ರಹ. ನಮ್ಮ ಡಿಸೈನರ್ಸ್ ರವರಿಂದ ನಿಮಗಿಷ್ಟವಾದ ಆಭರಣಗಳನ್ನು ವಿನ್ಯಾಸಗೊಳಿಸಿ ಆರ್ಡರ್ ಮಾಡಿಸಬಹುದು. ಮುಳಿಯಾ ಜುವೆಲ್ಸ್, ಮಡಿಕೇರಿ ಹಾಗೂ ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇಕ್ಕಾಯ್ತು ಮರಣಪಟ್ಟ ಕಾಯಿಮಾನಿ ಕಾರಳಾನ ಬೊಜ್ಜಂಗಡ ಶೈಲಾ ಪೂವಮ್ಮ ಎಂಡಮಾದ ಕಾರ್ಬಾರ್ ನಾಳೆ 14:00 ಟೀ ಶೆಟ್ಟಿಗೇರಿ ಕೊಡವ ಸಮಾಜತ್ತು ನಡ್ಪ. ಮಾದ ಕಾಗದ ಕಟ್ಟ ತೆಂಗ ಇದನ್ನೇ ಅರಿವಿಕೆಂದ ಅರ್ಜಂಡ್ ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಬರೋಣಂದು ಐಂಡ ಒಡಿಯ ಬೊಜ್ಜಂಗಡ ಸುಬ್ರಹ್ಮಣಿ ಮಕ್ಕ ಪಿಂಜ ಸಂಸಾರ ಕಟ್ಟಂಡಿತ. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ನಿಧನ ಸುದ್ದಿ: ಮೂಲತಃ ಕೊಳಗದಾಳು ಗ್ರಾಮದ ಮಡಿಕೇರಿ ಮುನ್ಸಿಪಲ್ ಮಾಜಿ ಅಧ್ಯಕ್ಷ ವಕೀಲ ಎಂಸಿ ವಾಸುದೇವ ಇಂದು ಬೆಳಿಗ್ಗೆ ನಿಧನರಾಗಿದ್ದು, 81 ವರ್ಷ ಪ್ರಾಯದ ಮುಕ್ಕಾಟಿ ಸಿ ವಾಸುದೇವ ಅವರ ಅಂತ್ಯಕ್ರಿಯೆ ಬೆಂಗಳೂರು ಬೊಮ್ಮನಹಳ್ಳಿ ವಾಸವಿರುವ 2ನೇ ಮಗಳ ಮನೆಯಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಕರ್ಣಂಗೇರಿ ಗ್ರಾಮದ ದಿವಂಗತ ಕೊರಗಪ್ಪ ಪೂಜಾರಿ ಅವರ ಪತ್ನಿ ಲಲಿತಾ ಅವರು ಇಂದು ಮಧ್ಯಾಹ್ನ 1 ಗಂಟೆಗೆ ನಿಧನರಾಗಿದ್ದು, 65 ವರ್ಷ ಪ್ರಾಯದ ಲಲಿತಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಕರ್ಣಂಗೇರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೋಮರ್ಪೇಟೆ ಐಗೂರು ಗ್ರಾಮದ ಕೆಆರ್ ರಮೇಶ್ ಅವರ ತಾಯಿ ಕೆಆರ್ ಶಾರದಮ್ಮ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದು, ಕೆಆರ್ ಶಾರದಮ್ಮ ಅವರ ತವರು ಮನೆ ಗುಡ್ಡೇರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಐಗೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.